ಮೇವು ಹಾಕ್ತಾರೆ, ಎಲ್ಲ ಹಿಂಗೆ ಒಂದ್ ಬೈ ಒನ್ ಹಾಕಿಂತ ಹೋಗ್ತಾ ಇದಾರೆ. ಮತ್ತೆ ಈಗ ನೋಡ್ತಾ ಇದ್ದೀನಿ, ಈಗ ಮೈ ಕೂಡ ತೊಳಿತಾ ಇದೆ. ಹೌದೌದು, ತೊಳಿತಾ ಒಂದೇ ಸಲನ ಅಥವಾ ಎರಡ್ ಸಲ ಇದ್ ಮಾಡ್ತೀರಾ? ಒಂದ್ ದಿನಕ್ಕೆ ಒಂದ್ಸರಿ. ದಿನಕ್ಕೆ ಒಂದ್ಸಲ ಅಂದ್ರೆ ಸ್ವಲ್ಪ ಬಿಸಿ ತಂಪು ವಾತಾವರಣ ಇದಾಗ್ಲಿ ಅಂತ ಡೈಲಿ ಒಂದ್ಸರಿ. ಈ ಫ್ಯಾನ್ ಜೊತೆಗೆ ಈಗ ಇದು ಸೊಳ್ಳೆ ಪರದೆ ಹಾಕಿದೀವಿ. ಇದು ಸೊಳ್ಳೆ ಪರದೆ ಅಂತಂದ್ರೆ ಯಾವ್ದು ಕ್ರಿಮಿ ಕೀಟಗಳು ಬರಬಾರ್ದು, ಯಾವ ಬಂದಿಲ್ಲಿ ಹಸುಗಳನ್ನ ಕಚ್ಚಬಾರದು ಅನ್ನೋ ಒಂದು ಉದ್ದೇಶಕ್ಕೆ ಸೊಳ್ಳೆ ಪರದೆಯನ್ನು ಹಾಕಿದೀವಿ. ಸೊಳ್ಳೆ ಪರದೆ ಕೂಡ ಹಾಕಿದೀರಾ? ಸಪರೇಟ್ ಆಗಿ ಮಾರಾಟ ಮಾಡ್ತೀರಾ? ದೇಶಿ ತಳಿದ್ದು ಹಾಲು ಬೇರೆ, ಮಳೆ ಇಲ್ಲ ಇಲ್ಲ ಇಲ್ಲ, ಹಂಗೇನಿಲ್ಲ, ಎಲ್ಲ ಮಿಕ್ಸ್ ಮಾಡೇ ಕೊಡ್ತಾ ಇದೀವಿ. ಎಲ್ಲ ಮಿಕ್ಸ್ ಮಾಡೇ ಕೊಡ್ತಾ ಇದ್ದೀರಾ? ಆಮೇಲೆ ಈಗ ಹಾಲು ಉತ್ಪಾದಕ ಸಹಕಾರ ಸಂಘದಿಂದ ಇದಕ್ಕೆ ಫೀಡ್ ಅಂತ ಬರ್ತದಲ್ಲ, ಅದು ಕೊಡ್ತೀರಾ? ಫೀಡ್ ಕೊಡ್ತೀವಿ. ಅದು ಯಾವ ಟೈಮ್? ಬೆಳಿಗ್ಗೆ ಸಂಜೆ? ಈಗ ಮೂರ್ ಗಂಟೆ ಮೇಲೆ ಕೊಡ್ತಾರೆ. ಮೂರ್ ಗಂಟೆ ಮೇಲೆ? ಬೆಳಿಗ್ಗೆ ಏನು ಯಾವ ಆಹಾರ ಕೊಡ್ತೀರಿ? ಬೆಳಿಗ್ಗೆ ಬೇರೆ ಏನೇನು ಇದಾವೆ? ಸೈಲೇಜ್, ಮೆಕ್ಕೆಜೋಳ ಸೈಲೇಜ್, ರಾಗಿ ಹುಲ್ಲು, ಭತ್ತದ ಹುಲ್ಲು, ಎಲ್ಲಾನು ಒಂದೊಂದ್ ಟೈಮ್ ಒಂದೊಂದ್ ಟೈಮ್ ಹಾಕ್ಯಂತ ಮೇಯಿಸ್ತಾ ಇದಾರೆ. ಮತ್ತೆ ಈಗ ಇದರ ಒಂದು ನಿರ್ವಹಣೆಗೆ ಬಂದ್ರೆ, ಈಗಂತೂ ಎಲ್ಲಾನು ನಾವು ಔಷಧಿ ಮನೆಯಲ್ಲಿ ಔಷಧಿ ಏನು ಕೊಡೋದಿಲ್ಲ, ಏನಿದ್ರು ಡಾಕ್ಟರ್ ಕರ್ಸನೆ ಕರ್ಸಿ ಮೊದ್ಲೆಲ್ಲ ಕೊಡ್ತಿದ್ರು. ಬಟ್ ಡಾಕ್ಟರ್ ಕರ್ಸಕ್ಕಿಂತ ಮೊದ್ಲು ನೀವೇನು ಪ್ರಥಮ ಉಪಚಾರ ಏನ್ ಮಾಡ್ತೀರಿ? ಸಪೋಸ್ ಏನಾದ್ರು ಕಾಯಿಲೆ ಕಸಾಲೆ ಬಂದ್ರೆ? ಏನಿಲ್ಲ, ಇಲ್ಲೇ ಮಾಯಕೊಂಡದಲ್ಲಿ ಡಾಕ್ಟರ್ ಇರ್ತಾರೆ, ವೆಟರ್ನರಿ, ಅವ್ರನ್ನ ಕರ್ಸ್ಕೊಂಬಂದು ತೋರಿಸಿ ಇದು ಮಾಡ್ತೀವಿ. ಅವರು ಇಂತಿಂದ ಏನ್ ಬಂದತ್ತೆ ಅನ್ನೋದಕ್ಕೆ ಇಂತಿಂತದಕ್ಕೆ ಇಂಥದ್ ಮೆಡಿಸಿನ್ ಕೊಡ್ರಿ ಅಂತೇಳಿ ಬರ್ಕೊಟ್ಟಿದ್ದಾರೆ. ಇದನ್ನ ನೋಡಿ ಇಲ್ಲಿ ತಂದು ಇಟ್ಟಿದೀವಿ. ಆಹಾರದಲ್ಲಿ ಕೂಡ ಸೇರಿಸ್ಕೊಡ್ತೀರಾ? ಸೇರಿಸ್ಕೊಡ್ತೀವಿ. ಹೌದು, ಆಹಾರದಲ್ಲಿ ಕೂಡ ಸೇರಿಸ್ಕೊಡ್ತೀವಿ. ಹೌದು. ಆಮೇಲೆ ಈಗ ಈ ಬಂದಿದ್ದ ಸಗಣಿ ಗೊಬ್ಬರ ಮೇಲೆ ಮೂತ್ರ ಎಲ್ಲ ತಮ್ಮ ಜಮೀನಿಗೆ ಉಪಯೋಗಿಸ್ಕೋತೀರಾ ಅಥವಾ ಬೇರೆ ಕಡೆ ಕೂಡ ಮಾರಾಟ ಮಾಡ್ತೀರಾ ಇದನ್ನ? ಇಲ್ಲ, ನಮ್ ಜಮೀನಿಗೆ. ನಮ್ಗೆ ನಿಮ್ಮ ಜಮೀನಿಗೆ ಸಾಕಾಗೋದೇ? ಅದು ನಮ್ ಜಮೀನಿಗೆ ಆಗಲ್ಲ. ಸೊ ಬೇರೆ ಕಡೆ ಮಾರಾಟ ಮಾಡೋದ ವ್ಯವಸ್ಥೆ ಮತ್ತೆ ಬೇರೆಯಿಂದ ತಗೊಳ್ತೀರಾ? ತಗೊಂತೀವಿ. ಆಮೇಲೆ ಹಳೆ ಪದ್ಧತಿ ಅಂತೆ ಕುರಿ ಮೆಂದೆ ನಿಲ್ಸೋದು ಅಂತ ಹೇಳ್ತಾರೆ, ನೀವು ಅದು ಮಾಡ್ತೀರಾ? ಇಲ್ಲ, ಮಾಡಿಲ್ಲ. ಪ್ಲಾಟ್ಫಾರ್ಮ್ ಮಾಡಿದಾರೆ, ಅದನ್ನ ಇದನ್ನ ನೋಡೋದೇ ಕಷ್ಟ ಐತೆ. ಅವೆಲ್ಲ ಏನು ಬೇಡಪ್ಪ ಅಂತ ಹೇಳಿ ಮಗನಿಗೆ ಮಾಡೋದಕ್ಕೆ. ಅದು ಏನಂತಂದ್ರೆ, ಒಂದು ಇದರಲ್ಲಿ ಕುರಿ, ಒಂದು ಮಾಡಿದಾರ ನೋಡ್ರಿ, ಒಂಥರ ಕುರಿ ಮಾಡೋದಕ್ಕೆ ಇಲ್ಲಿ ಹಾಕ್ಸಿದಾರೆ ಎಲ್ಲ ಪ್ಲಾಟ್ಫಾರಮ್. ಅದ್ ಬೇಡಪ್ಪ, ಇವನ್ ಮಾಡೋದೇ ಕಷ್ಟ ಅಂತೇಳಿ ಸುಮ್ಮಾಡಿದ್ದೆ. ಆಮೇಲೆ ಈಗ ಜಮೀನಲ್ಲಿ ಅಡಿಕೆ ತೋಟದಲ್ಲಾಗ್ಲಿ ಆಮೇಲೆ ತೆಂಗಿನ ತೋಟದಲ್ಲಾಗ್ಲಿ ಈ ಕುರಿಗಾಹಿ ಇರ್ತಾರಲ್ಲ ಸಂಚಾರಿ, ಅವ್ರಿಗೆ ತಂದು ನಿಲ್ಸೋದು ಮಾಡ್ತಾ ಇದ್ವಿ. ನೀವು ಈಗೂ ಮಾಡ್ತಾ ಇದ್ದೀರಾ? ಈಗಲೂ ಮಾಡ್ತಾ ಇದ್ವಿ. ಏನು ಒಂದು ದಿವಸಕ್ಕೆ ಎಷ್ಟು ತಗೊಳ್ತಾರೆ ಅವರು? ಕುರಿ ಲೆಕ್ಕನ ಅಥವಾ ಹೇಗೆ? ಇಲ್ಲ, ಕುರಿ ಇಷ್ಟು ಅಂತ ಅದಾವೆ ಇರ್ತವೆ, ಅವರಿಗೆ ಒಂದು ನೈಟ್ಗೆ ಇಷ್ಟು ಅಂತೇಳಿ ಮಾತಾಡಿ ಕೊಟ್ಟು ನಿಲ್ಸೋಗ್ತಾರೆ. ನಿಲ್ಸೋಗ್ತಾರೆ. ಅದರ ಜೊತೆಗೆ ಕಾಳು ಕಾಳು ಕೊಡ್ಬೇಕೇನೋ, ರಾಗಿ ಅಕ್ಕಿ ಅವರಿಗೆ ಜೊತೆಗೆ ಹಣನು ಕೂಡ ಕೊಡ್ಬೇಕು. ಹಣನು ಕೊಡ್ಬೇಕು. ಆ ಪದ್ಧತಿ ಇನ್ನೂ ಇದೆ. ಈಗ ಇದು ಒಂದ್ ವರ್ಷ ಅಂತ ಹೇಳ್ತಾ ಇದ್ರಿ ನೀವು, ಒಂದ್ ತಿಂಗಳು. ಏನ್ ಅನಿಸ್ತಿದೆ ಇದರಿಂದ ಲಾಭ ಅನ್ಸುತ್ತ? ಲಾಭ ಏನಿಲ್ಲ, ಸಗಣಿ ಉಳಿತತ್ ನೋಡಿ ಸರ್. ಅದೇ ಲಾಭ? ಅದೇ ಲಾಭ. ತೋಟಕ್ಕೆ ಏನನ್ನ ಹೊರಗಿಂದ ತರದು ತಪ್ತದ ಅಷ್ಟೇ, ತಪ್ತು ಸಗಣಿ ಒಂದು ಉಳಿತದ. ಸಗಣಿ ಒಂದು ಉಳಿತದೆ, ಲಾಭ ಅದೇ ಅಷ್ಟೇ. ಸಾವಯವ ಕ್ರಮದಿಂದ ನೀವು ತೋಟನ ಮಾಡ್ತಾ ಇದ್ವಿ ಅಷ್ಟೇ. ಇದ್ರ ಜೊತೆ ಈಗ ಎರೆಹುಳು ಗೊಬ್ಬರ ಮಾಡೋದು ಮತ್ತೆ ಬೇರೆ ಸಾವಯವ ಒಂದು ಗೊಬ್ಬರ ಮಾಡೋದು ಮಾಡ್ತಾ ಇದ್ದೀರಾ? ಮೊದ್ಲು ಮಾಡಿದ್ವಿ ಎರೆಹುಳದ್ದು, ಈಗೆಲ್ಲ ಏನಿಲ್ಲ. ಆಗಲ್ಲವಲ್ಲ, ನೋಡರು ಮಾಡರು ಬಹಳ ಜನ ಬೇಕು. ಕುಟುಂಬದಲ್ಲಿ ಎಷ್ಟು ಸದಸ್ಯರು ಇದ್ರಿ ನೀವು? ನಾವು ಅಣ್ಣ ತಮ್ಮ ಇಬ್ರು ಜಾಯಿಂಟ್ ಇಲ್ಲಿದ್ದೀವಿ. ಇಲ್ಲಿ ಊರ್ನಾಗೆ ನಾಲ್ಕು ಜನ ಇದಾರೆ, ದಾವಣಗೆರೆ ಒಂದು ಮೂರು ಫ್ಯಾಮಿಲಿ ಇದಾರೆ. ಎಲ್ಲ ಒಟ್ಟಿಗೆ ಇದ್ದೀರಾ? ಎಲ್ಲ ಒಟ್ಟಿಗೆ ಇದ್ದೀವಿ. ಜಮೀನು ಕೂಡ ಒಟ್ಟಿಗೆನೆ? ಎಲ್ಲ ಜಮೀನು ಕೂಡ ಒಟ್ಟಿಗೆ. ಬಂದಿದ್ದನ್ನ ನೀವು ಅದನ್ನ ಹಂಚ್ಕೊಳ್ತೀರಾ? ಇದು ಒಂದು ತುಂಬಾ ಒಂದು ಒಳ್ಳೆಯ ಸಂದೇಶ. ಯಾಕಂತಂದ್ರೆ ಇತ್ತೀಚಿನ ಒಂದು ದಿನಗಳಲ್ಲಿ ಈ ಏನು ಹಂಚ್ಕೊಳ್ಳೋದು ಸ್ವಲ್ಪನೇ, ಮದ್ವೆ ಆದ ತಕ್ಷಣ ಬಟ್ ಇಷ್ಟು ಇಲ್ಲ, ಅದೆಲ್ಲ ಏನಿಲ್ರಿ, ಎಂತದೂ ಇಲ್ಲ. ನೀವು ಇನ್ನೂ ಅದನ್ನ ಮುಂದುವರ್ಸ್ಕೊಂಡು ಬಂದಿದ್ದೀರಾ, ನಿಮ್ಮ ಹಿರಿಯರ ಒಂದು ಪುಣ್ಯ ಇದು. ಅದೇ ಅಷ್ಟೇ ಅಷ್ಟೇ. ಮಗ ಕೂಡ ಇದರಲ್ಲಿ ಬಂದು ಅವರೇ ಭಾಗಿಯಾಗಿ ಮಾಡಿರತ್ತೆ ಸರ್ ಇದನ್ನ. ಏನು ಮಗ ಏನ್ ಮಾಡ್ತಾರೆ ಮತ್ತೆ ಕೆಲಸ? ದಾವಣಗೆರೆಯಲ್ಲಿ ಇದಾರೆ,

ಸೋಬನ್ನಿರು ಜಡೇರಲ್ಲ ಹೊರದಾರಿಗೆ ಸಬದ ಬಡೋದಾವೇ ಸೋಬನ್ನಿರು ಜಡೇರಲ್ಲ ಹೊರದಾರಿಗೆ ಸಬದ ಬಡೋದಾವೇ ಸೋಬನ್ನಿರು ಜಡೇರಲ್ಲ ಹೊರದಾರಿಗೆ ಸಬದ ಬಡೋದಾವೇ ಸೋಬನ್ನಿರು ಜಡೇರಲ್ಲ ಮಾಟ ತೋದೆ ಸ್ರೋಬನ್ನಿರು ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರು ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರು ಜಾಣೇರಲ್ಲ ಮಾಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರು ಜಾಣೇರಲ್ಲ ಬನ್ನಿರು ಜಾಣೇರಲ್ಲ ಲಿಂಗಿ ಎಂಬ ಕರ ಬಂದೆ ಸ್ರೋಬನ್ನಿರು ಜಾಣೇರಲ್ಲ ಶಿವಲಿಂಗಿ ಎಂಬ ಕರ ಬಂದೆ ಸ್ರೋಬನ್ನಿರು ಜಾಣೇರಲ್ಲ ಶಿವಲಿಂಗಿ ಎಂಬ ಕರವನ ಮೇದ ಯಾವೇ ಆ ಗುರುಗಳ ದಾವನವೇ ಸ್ರೋಬನ್ನಿರು ಜಾಣೇರಲ್ಲ ಮಣಿ ಅಂತ ದಾವನ ಸ್ರೋಬನ್ನಿರು ಜಾಣೇರಲ್ಲ ಒಳಮಡಿ ಅಂತ ದಾವನವ ಸ್ರೋಬನ್ನಿರು ಜಾಣೇರಲ್ಲ ಒಳಮಡಿ ಅಂತ ದಾವನವ ಸ್ರೋಬನ್ನಿರು ಜಾಣೇರಲ್ಲ ಗೋಡ ಗೊಟ್ಟೆ ಕಳಸ್ತ್ರೆ ಮಾಳಿ ಬಂದೆ ಅಮ್ಮಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರು ಜಾಣೇರಲ್ಲ ಅಳಿಗೆ ತೋದೆ ಮಾಟ ಸ್ರೋಬನ್ನಿರು ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರು ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೆ ಸ್ರೋಬನ್ನಿರು ಜಾಣೇರಲ್ಲ ಅಳಿಗೆ ತೋದೆ ಮಾಟ ತೋದೆ ಸೇರಿಗೆರೆ ನಾಗಾರಿ ತೋದೆ ದಾನೇ ಎಲ್ಲ ಸ್ರೋಬನ್ನಿರು ಜಾಣೇರಲ್ಲ ನಾಗಾರಿ ತೋದೆ ದಾನೇ ಎಲ್ಲ ಸ್ರೋಬನ್ನಿರು ಜಾಣೇರಲ್ಲ ನಾಗಾರಿ ತೋದೆ ದಾನೇ ಎಲ್ಲ ಸ್ರೋಬನ್ನಿರು ಜಾಣೇರಲ್ಲ ನಾಗಾರಿ ತೋದೆ ದಾನೇ ಎಲ್ಲ ಸ್ರೋಬನ್ನಿರು ಜಾಣೇರಲ್ಲ ಮಂಡಲವ ದೊರೆ ಶಾರೆ ಸ್ರೋಬನ್ನಿರು ಜಾಣೇರಲ್ಲ ಮಂಡಲವ ದೊರೆ ಶಾರೆ ಸ್ರೋಬನ್ನಿರು ಜಾಣೇರಲ್ಲ ಮಂಡಲವ ದೊರೆ ಶಾರೆ ಸ್ರೋಬನ್ನಿರು ಜಾಣೇರಲ್ಲ ಮಂಡಲವ ದೊರೆ ಶಾರೆ ಬಾಳೆವನದಾಗೆ ಬರತಾರೆ ಸ್ರೋಬನ್ನಿರು ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋಬನ್ನಿರು ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋಬನ್ನಿರು ಜಾಣೇರಲ್ಲ ಬಾಳೆವನದಾಗೆ ಬರತಾರೆ ಸ್ರೋಬನ್ನಿರು ಜಾಣೇರಲ್ಲ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ಕುಕಡಮ್ಮ ಅಣ್ಣಂದಲ್ಲಿ ಅಣಗಾಗಿ ಮೋನದಲ್ಲಿ ಅಣ್ಣ ವಾಸಿ ಗುಡಿ ಒಳಗೆ ಅಣ್ಣಂದಲ್ಲಿ ಅಣಗಾಗಿ ಮೋನದಲ್ಲಿ ಅಣ್ಣಿನ ರಾಸಿ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮ ಕೈ ಜ್ಞಾನದಲ್ಲಿ ಮೋನದಲ್ಲಿ ಅಕ್ಕಿಯ ರಾಸಿ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿ ದುರ್ಗಮ್ಮಗೆ ಶ್ರೀರಾಂಜಲ್ಲಿಯ ಸಿರಿಗಾಗಿ ಮೋನದಲ್ಲಿ ಸೀರೆಯ ರಾಸಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿಯ ದುರ್ಗಮ್ಮಗೆ ಬಳಿಯ ಬಳಿಯ ಅಂದಲ್ಲಿಯ ಬಳಿಗಾಗಿ ಮೋನದಲ್ಲಿ ಬಳಿಯಾಳ ರಾಸಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿಯ ಕುಕರ್ಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿಯ ಕುಕರ್ಮ್ಮಗೆ ಹೂವಂದಲ್ಲಿಯ ಹೂವಿಗಾಗಿ ಮೋನದಲ್ಲಿ ಹೂವಿನ ರಾಸಿಯ ಗುಡಿ ಒಳಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿಯ ಉಚ್ಚಂಗಮ್ಮಗೆ ಮಂಗಳಂ ಜಯ ಜಯ ಮಂಗಳಂ ಶ್ರೋಭ ಶ್ರೋಭ ಮಂಗಳವಾಗಲಿಯ ಉಚ್ಚಂಗಮ್ಮಗೆ ಮಂಗಳವಾಗಲಿಯ ಉಚ್ಚಂಗಮ್ಮಗೆ ಮಂಗಳವಾಗಲಿಯ ಉಚ್ಚಂಗಮ್ಮಗೆ ಒತ್ತದೊಳಗೆ ಇರವಳಕ್ಕೆ ಒತ್ತದೊಳಗೆ ಇರವಳಕ್ಕೆ ಹುಲಿಯ ಇರದಪ್ಪ ಸಾರಸೆ ಹುಲಿಯ ಇರದಪ್ಪ ಸಾರಸೆ ಒಳಗೆ ದೃಷ್ಟಿ ವಲಸೆ ಗಂಬಳ ಪುರದೊಳಗೆ ತಾನಿರವಳೆ ಪುರದೊಳಗೆ ತಾನಿರವಳೆ ವಜ್ರ ಮಾಣ್ಯಕ ದ್ವಾಲೆ ಇಟ್ಟಳು ಬದ್ರೆ ದುರ್ಗ ಕದೇವಿ ಅಮ್ಮಗೆ ವಜ್ರಾಧಾರತಿಯ ಬ್ಯಾಳ ವಜ್ರಾಧಾರತಿಯ ಬ್ಯಾಳಗಿರಿ ವಜ್ರಾಧಾರತಿಯ ಬ್ಯಾಳಗಿರಿ ವಜ್ರಾಧಾರತಿಯ ಬ್ಯಾಳ ಮೋರ ಲೋಕ ಬಡವದೊಂದ ಮೋರ ಲೋಕ ದೊಳವದೊಂದ ಮೋಗತಿ ತಾನಿಟ್ಟಳೆ ಮೋಗತಿ ತಾನಿಟ್ಟಳೆ ಒಲಗೆ ದೃಷ್ಟಿ ವಲಸೆ ಗಂಬಳ ಪುರದೊಳಗೆ ತಾನಿರವಳೆ ಪುರದೊಳಗೆ ತಾನಿರವಳೆ ವಜ್ರ ಮಾಣ್ಯಕ ದ್ವಾಲೆ ಎಟ್ಟಳು ಭದ್ರ ದುರ್ಗಕ ದೇವಿ ಅಮ್ಮಗೆ ವಜ್ರಾಧಾರತಿಯ ಬ್ಯಾಳಗಿರಿ ವಜ್ರಾಧಾರತಿಯ ಬ್ಯಾಳಗಿರಿ ವಜ್ರಾಧಾರತಿಯ ಬ್ಯಾಳ ಕರೆಸಲಿವೆ ಎಣ್ಣ ದೇವರಿಗೆಲ್ಲ ಕರೆಸಲಿ ಪರಮೇಶ್ವರನ ಬಣ್ಣಕ್ಕೆ ಇರುವ ಮಗಾಳಿಕೆ ಬಣ್ಣಕ್ಕೆಯ ಮಗಾಳಿಕೆ ಬಣ್ಣಕ್ಕೆ ಇರಿಯ ಮಗಾಳಿಕೆ ಬಣ್ಣಕ್ಕೆ ಇರಿಯ ಮಗಾಳಿ ಕಾಲನಂದಿಗವ ಕಾಲನಂದಿಗವ ಕೈಯಲ್ಲಿ ಕಂಕಣ ಲೋಲಾಟೆ ಚಂದ್ರ ಇಟ್ಟಿಯಳ ಕಳೆಯ ಕಾಂತಳ ಕಮಲ ಮುಚಿಯಳ ಒಳವ ಮುತ್ತಿನ ವಾಲಿಗಳ ಒಳವ ಮುತ್ತಿನ ಪೌಡರ್ ಕಂಡು ವಾಲಿ ಸೀತಾ ನಗಾವಳ ಮಂಗಳ ಮಂಗಳ ಸುಂದರಿಗೆ ಶಂಕರಿಗೆ ಶ್ರಂಭವಿಗೆ ಮಂಗಳ ಜಯ ಮಂಗಳ ಪಡಿಪಾವೇಶಳ ನಿಚ್ಚ ನಂದಳ ನಿಜ ರೂಪಳ ಸದಾದಿಂದ ಸಾವೇಶಳ ಸಪ್ತಂಬ ಸೈನ ಮೊದಲೇ ನಾಗ್ರಂ ಪಣಿಗಳ ರೋಪಳ ಮಂಗಳ ಮಂಗಳ ಸುಂದರಿಗೆ ಶಂಕರಿಗೆ ಶಂಭವಿಗೆ ಮಂಗಳ ಜಯ ಮಂಗಳ ಜಯ ಮಂಗಳ ಮಂಗಳ